ಮಳೆಯಾಗಿದೆ. ಪುತ್ತೂರು ಕುಡಿತಿನಿ ತಲಾ 9, ಸಿಂಧನೂರು ರಾಮಪುರ ತಲಾ 8, ಮಸ್ಕಿ ಮುದ್ಗಲ್ ತಲಾ 7, ಕುಮಟಾ ಮಾಣಿ ಯಲ್ಬುರ್ಗಾ ಬಾಗಲಕೋಟೆ ಜಮಖಂಡಿ ತಲಾ 5, ಗಂಗಾವತಿ 4, ಮಂಕಿ ಭಟ್ಕಳ ಕಾರವಾರ ಹೊನ್ನಾವರ ಧರ್ಮಸ್ಥಳ ಕಾರ್ಕಳ ಬಂಗಾರಪೇಟೆ ಆಗುಂಬೆಯಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ, ದಕ್ಷಿಣ ಹಾಗೂ ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಆಗಾಗ ಗುಡುಗು ಸಹಿತ ಮಳೆ ಬೀಳುವ ಸಂಭವ. ಗರಿಷ್ಠ 27, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳೆಹಾನಿ ಸಮೀಕ್ಷೆ ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಮಳೆ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿಗಳ ಭೇಟಿ ಪರಿಶೀಲನೆ. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ಮತದಾನ ಅಂತ್ಯ, 24ರಂದು ಫಲಿತಾಂಶ. ದೆಹಲಿಯಲ್ಲಿ ನಾಡಿದ್ದು ಗಣಿಗಾರಿಕೆ ಕುರಿತ 5ನೇ ರಾಷ್ಟೀಯ ಸಮಾವೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಂಧವರೇ, ತಳಿಗಳ ಸಂರಕ್ಷಣೆ ಬಹಳ ವರ್ಷಗಳಿಂದ ನಡ್ಕೊಂತ ಬಂದಿದೆ. ನಮ್ಮ ಹಿರಿಯರು ಆಧುನಿಕ ವ್ಯವಸ್ಥೆ ಇಲ್ಲದಿದ್ರೂ ಎಷ್ಟೊಂದು ತಳಿಗಳನ್ನು ಸಂರಕ್ಷಣೆ ಮಾಡಿಕೊಂಡು ಕೃಷಿಯಲ್ಲಿ ಬೆಳ್ಕೊಂತ ಬಂದರು. ಈಗ ಏನೆಲ್ಲ ವ್ಯವಸ್ಥೆ ಇದೆ, ಆದರೆ ಎಷ್ಟೆಲ್ಲ ತಳಿಗಳು ನಮ್ಮಿಂದ ದೂರವಾಗಿಬಿಟ್ಟಿದ್ದಾವೆ, ಕಾರಣಗಳು ಏನೇನೋ ಇದ್ದಾವೆ. ಆದರೂ ಕೆಲವರು ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ತಳಿಗಳ ಸಂರಕ್ಷಣೆಯಲ್ಲಿ, ಅವುಗಳ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾವೆ. ಇವತ್ತು ಭೂಮಿ ಸಂಸ್ಥೆಯ ಕಾರ್ಯದರ್ಶಿ ಬಿಸಿ ಜಯಪ್ರಸಾದ್ ಅವರು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ. ಸಂಸ್ಥೆ ತುಂಬಾ ಕೆಲಸ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈ ವರ್ಷ ಕೇಂದ್ರ ಸರ್ಕಾರದ ರಾಷ್ಟೀಯ ಪುರಸ್ಕಾರನೂ ಅವರಿಗೆ ಲಭಿಸಿದೆ. ಭೂಮಿ ಸಂಸ್ಥೆ ವಿಶೇಷವಾಗಿ ಭತ್ತ, ರಾಗಿ ಮತ್ತಿತರೆ ತಳಿಗಳ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದೆ. ಜಯಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸಂಸ್ಥೆಯ ಪರಿಚಯ ಮಾಡಿಕೊಡಿ, ಮತ್ತೆ ಏನೇನು ಕೆಲಸಗಳಾಗ್ತದೆ ಅನ್ನೋದನ್ನ ವಿವರಿಸಿ. ಸರ್, ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ 2006 ಇಸ್ವಿನಲ್ಲಿ ರಿಜಿಸ್ಟ್ರೇಷನ್ ಆಯಿತು ಸರ್. ಇದು ಬೆಂಗಳೂರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ವಿ. ಅದರ ವಲಯ ಕಚೇರಿ ಹಾಸನ್ನಲ್ಲಿದೆ ಸರ್. ಇದರ ಉದ್ದೇಶ ಬಂದು ಸಾವಯವ ಕೃಷಿ ಉತ್ತೇಜನ ಮತ್ತೆ ದೇಸಿ ಬಿತ್ತನೆ ಬೀಜಗಳ ಸಂರಕ್ಷಣೆ ಸರ್. ಬಹಳ ಮುಖ್ಯವಾಗಿ ಕೆಲಸ ಮಾಡತಕ್ಕಂಥದ್ದು, ಜೊತೆಗೆ ಮಣ್ಣು ನೀರು ಸಂರಕ್ಷಣೆ, ಕೃಷಿ ದಾಖಲಾತಿಗಳು ನಮ್ಮ ಮುಖ್ಯವಾಗಿರ್ತಕ್ಕಂಥ ಉದ್ದೇಶಗಳು. ಅದರಲ್ಲಿ ಹಾಸನ ನಮ್ದೇನು ವಲಯ ಕಚೇರಿ ಇದೆ, ಈ ಭಾಗದಿಂದ ನಾವು ದೇಸಿ ಬಿತ್ತನೆ ಬೀಜಗಳ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ. ಒಟ್ಟು ನಾವು ದಕ್ಷಿಣ ಕರ್ನಾಟಕದ 11 ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 11,000 ಹೆಚ್ಚು ರೈತ ಕುಟುಂಬಗಳೊಟ್ಟಿಗೆ ನಾವು ಕಾರ್ಯಕ್ರಮಗಳನ್ನ ಕೃಷಿ ಇಲಾಖೆ, ನಬಾರ್ಡು ಮತ್ತೆ ತೋಟಗಾರಿಕೆ ಇಲಾಖೆ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮತ್ತೆ ಇಲಾಖೆಗಳ ಅನುದಾನದಡಿಯಲ್ಲಿ ಅನೇಕ ಸಾವಯವ ಮತ್ತೆ ದೇಸಿ ತಳಿಗಳ ಸಂರಕ್ಷಣೆ, ಮಣ್ಣು ನೀರು ಸಂರಕ್ಷಣೆ, ಈ ತರದ್ದು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಸರ್. ಯಾವ್ಯಾವ ಜಿಲ್ಲೆಗಳಲ್ಲಿ ನಿಮ್ಮ ಚಟುವಟಿಕೆಗಳು ನಡೀತದವೆ ಹೇಳಿ. ಬಹಳ ಮುಖ್ಯವಾಗಿರುವಂತದ್ದು ಹಾಸನ, ಕೊಡಗು, ಚಿಕ್ಕಮಗಳೂರು, ತುಮಕೂರು, ಸ್ವಲ್ಪ ಪ್ರಮಾಣದಲ್ಲಿ ದಾವಣಗೆರೆ ಮತ್ತೆ ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಸರ್. ಪರಿಸರ ಪ್ರಿಯ ಕೃಷಿ ಅಥವಾ ಸಾವಯವ ಕೃಷಿ ವಿಚಾರದಲ್ಲಿಯೂ ಸಂಸ್ಥೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಕೆಲಸ ಮಾಡಿದೆ. ಹಾಗೆ ದೇಶೀಯ ತಳಿಗಳು ಅಥವಾ ನಾಡ ತಳಿಗಳ ಸಂರಕ್ಷಣೆಯಲ್ಲೂ ಕೆಲಸ ಮಾಡಿರುವ ಹಿನ್ನೆಲೆಯಲ್ಲಿ ಯಾವ್ಯಾವ ತಳಿಗಳನ್ನ ಸಂರಕ್ಷಣೆ ಮಾಡಿಕೊಂಡು ಅದನ್ನ ರೈತರಿಗೆ ವಿತರಿಸುವ ಕಾರ್ಯ ನಡೆದಿದೆ, ಮತ್ತು ಆ ತಳಿಗಳ ವಿಶೇಷತೆ ಬಗ್ಗೆ ಉಲ್ಲೇಖ ಮಾಡಿ. ಸರ್, ನಾವು ಕಳೆದ 2006 ಇಸ್ವಿಯಿಂದ ಈ ದೇಸಿ ಬಿತ್ತನೆ ತಳಿಗಳ ಸಂರಕ್ಷಣೆಯಲ್ಲಿ ನಾವು ಮಲೆನಾಡು ಭಾಗಕ್ಕೆ ಬಂದಾಗ ವಿಶೇಷವಾಗಿ ಅಲ್ಲಿ ಬೆಳೀತಕ್ಕಂತ ಪ್ರಮುಖ ಆಹಾರ ಬೆಳೆ ಭತ್ತ. ಹಾಗಾಗಿ ಭತ್ತದ ತಳಿಗಳ ಸಂರಕ್ಷಣೆ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಟ್ವಿ. ನಾವು ಗ್ರಾಮಗಳಿಗೆ ಭೇಟಿ ನೀಡಿದಾಗ ಅಲ್ಲಿರ್ತಕ್ಕಂಥ ಅನುಭವಿ ರೈತರನ್ನು ಕೇಳಿ, ಇತ್ತೀಚೆಗೆ ತಾವೆಲ್ಲರೂ ಕೂಡ ಅಧಿಕ ಇಳುವರಿ ಬರ್ತಕ್ಕಂಥ ತಳಿಗಳು, ಹೈಬ್ರಿಡ್ ತಳಿಗಳನ್ನು ಬೆಳೀತಾ ಇದ್ದೀರಾ, ಮುಂಚೆ ಯಾವ ತಳಿಗಳನ್ನ ಬೆಳೀತಾ ಇದ್ರಿ ಅಂತ ಎಲ್ಲ ಕೇಳಿ ಅದಕ್ಕೊಂದು ಸಮೀಕ್ಷೆಯನ್ನ ಮಾಡಿದಾಗ ಸುಮಾರು ತಳಿಗಳು ಹೆಸರು ಹೇಳ್ತಾ ಇದ್ರು. ಆ ತಳಿ ನಮಗೆ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ನಾವು ಬೆಳಿತೀವಿ ಸರ್, ತುಂಬಾ ಚೆನ್ನಾಗಿದೆ, ದನಗಳ ಮೇವು ಚೆನ್ನಾಗಿದೆ, ಆಹಾರ ಚೆನ್ನಾಗಿದೆ, ಅದು ಬೀಳ್ತಾ ಇರಲ್ಲ ಸರ್, ಒಮ್ಮೆಲೆ ಚಳಿ ಎದುರ್ತಾ ಇರಲ್ಲ, ಈ ತರದ ವಿಶೇಷ ಗುಣಗಳನ್ನ ಹೇಳ್ತಾ ಇದ್ರು ಸರ್. ಆ ತರ ತಳಿಗಳನ್ನ ಪಟ್ಟಿ ಮಾಡಿದಾಗ ನಮ್ಗೆ ಸಿಕ್ಕಿದಂತ ವಿಶೇಷವಾಗಿರೋ ತಳಿಗಳು ನಮ್ಮ ಮಲೆನಾಡಿನ ಸುವಾಸನೆ ಬರ್ತಕ್ಕಂತ ಒಂದು ತಳಿ ಗಮಸಾಲೆ ಅಂತಕ್ಕಂತ ಒಂದು ಭತ್ತ, ಮತ್ತೆ ಕೆಂಪು ಅಕ್ಕಿ ವಿಶೇಷವಾಗಿರ್ತಕ್ಕಂಥ ಸಾಫ್ಟ್ ನೇಚರ್ ಇರತಕ್ಕಂತ ಒಂದು ತಳಿ ಕ್ಯಾಸಕ್ಕಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂತ ಒಂದು ಭತ್ತದ ತಳಿ ಹೊಳೆ ಸಾಲು ಚಿಕ್ಕಿಗ. ಹೆಚ್ಚು ನೆರೆ ಬಂದರೂ ಕೂಡ ಈ ಭತ್ತ ಬೀಳ್ತಿರ್ಲಿಲ್ಲ ಅನ್ನೋ ಕಾರಣಕ್ಕಂದ್ರೆ ಹೊಳೆ ಸಾಲಿನಲ್ಲಿ ಬೆಳೀತಾ ಇದ್ರು, ಹಾಗಾಗಿ ಅದ್ರ ಹೆಸರು ಹೊಳೆ ಸಾಲು ಚಿಕ್ಕಿಗ. ಇನ್ನೊಂದು ಹೇಮಾವತಿ ನದಿ ಆಸ್ಪಾಸಿನಲ್ಲಿ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ನೆರೆ ಬರ್ತಾ ಇತ್ತು, 15-20 ದಿನ ಗದ್ದೆಗಳಿಗೆ ನೀರು ನಿಲ್ತಾ ಇತ್ತು. ಆ ನೀರಿನಲ್ಲಿ ಕೂಡ ಮುಳುಗಿ 15-20 ದಿನ ಅದು ಬದುಕಿ ಉಳಿತಕ್ಕಂತ ಒಂದ್ ತಳಿ ನೆಟ್ಟಿ ಬಿಳ್ಳಕ್ಕಿ ಅಂತಕ್ಕಂಥ ಒಂದು ವಿಶೇಷವಾಗಿರೋ ತಳಿ, ಅಂಡ ಉಂಡ ಅಂತ ಕೂಡ ಅದನ್ನ ಕರೀತಾರೆ. ರತ್ನಚೂಡಿ ಅಂತ ಬಹಳ ರುಚಿಯಾಗಿರ್ತಕ್ಕಂಥದ್ದು, ಮತ್ತೆ ರಾಜಮುಡಿ ನಮ್ಮ ಆಸನ ವಿಶೇಷವಾಗಿರ್ತಕ್ಕಂಥ ತಳಿ, ನವರ ಅಂತ ಒಂದು ಕೇರಳ ಮೂಲದ ತಳಿ. ಈ ಜಾಯಿಂಟ್ ಪೇನ್ಗಳಿಗೆಲ್ಲ ಇದು ವಿತೌಟ್ ಮೆಡಿಸಿನ್ ವಾಸಿ ಆಗಿರ್ತಕ್ಕಂಥದ್ದು, ಮತ್ತೆ ಒಳ್ಳೆ ರುಚಿಕಟ್ಟಾಗಿರ್ತಕ್ಕಂಥ ಅಕ್ಕಿ. ಮತ್ತೆ ಇನ್ನೊಂದು ತಳಿ ಬಹಳ ವಿಶೇಷ, ಬರ್ಮಾ ಬ್ಲಾಕ್ ಅಂತಕ್ಕಂಥ ಒಂದು ಬೇರೆ ದೇಶದ ತಳಿಯನ್ನು ಕೂಡ ನಾವಿಲ್ಲಿ ಸುಮಾರು ಒಂದು 50-60 ಎಕರೆನಲ್ಲಿ ಅದನ್ನು ವಿಸ್ತರಣೆ ಮಾಡಿದೀವಿ. ಇನ್ನೊಂದು ನಮ್ದೇ ದೇಶದ ಮಣಿಪುರ ನಾಗಾಲ್ಯಾಂಡ್ ಕಡೆ ಒಂದು ಭತ್ತ, ಆರೋಮ್ಯಾಟಿಕ್ ಬ್ಲಾಕ್ ರೈಸ್, ಸುವಾಸನೆ ಬ್ಲಾಕ್ ರೈಸ್ ಅಂತ ಅದು, ಮತ್ತೆ ಮಂಡ್ಯ ಮೂಲದ್ದು ಸಿದ್ದ ಸಣ್ಣ ಅಂತಕ್ಕಂಥ ಒಂದು ಭತ್ತ, ಕಿರುವಾಣ ಅಂತ ಮೂಡಿಗೆರೆ ಚಿಕ್ಕಮಗಳೂರು ಭಾಗದಲ್ಲಿರ್ತಕ್ಕಂಥ ಒಂದು ಭತ್ತ, ಇನ್ನೊಂದು ಕೆಂಪು ದೊಡ್ಡಿ ಅಂತಕ್ಕಂಥದ್ದು ಬಯಲುಸೀಮೆ ಬೆಳೀತಕ್ಕಂಥ ಭತ್ತ. ಒಟ್ಟು 12 ತಳಿ ಭತ್ತಗಳನ್ನ ಈಗಾಗಲೇ ಸಂರಕ್ಷಣೆ ಮಾಡ್ತಾ ಇದೀವಿ ಸರ್. ಇದರ ಜೊತೆಗೆ ಹಾಸನ ಚಿಕ್ಕಮಗಳೂರು ಬಯಲುಸೀಮೆ ಪ್ರದೇಶದಲ್ಲಿ ಕುಳ್ಳಂದ ರಾಗಿ ಅಂತಕ್ಕಂಥ ಒಂದು ತಳಿ, ಅದರ ವಿಶೇಷ ಏನಂತಂದ್ರೆ ಮೊದಲನೇ ಮುಂಗಾರು ಬೆಳೆಯನ್ನ ಬೆಳೆದ ನಂತರ ಇರತಕ್ಕಂಥ ಅಲ್ಪಾವಧಿನಲ್ಲಿ ಬೆಳೀತಕ್ಕಂಥ ಒಂದು ತಳಿ, ಬಹಳ ವಿಶೇಷ ಆದ್ರದು. 2.5-3 ತಿಂಗಳು ಕಟಾವ್ ಆಗುತ್ತೆ, 1 ಎಕರೆಗೆ ಸುಮಾರು 10 ಕ್ವಿಂಟಲ್ರಿಂದ 12 ಕ್ವಿಂಟಲ್ ಇಳುವರಿ ಬರುತ್ತೆ. ಹುಲ್ಲು ತುಂಬಾ ಸಣ್ಣಗಿರುತ್ತೆ, ಹಾಗಾಗಿ ದನಕರುಗಳಿಗೆ ತುಂಬಾ ರುಚಿಕಟ್ಟಾಗಿರುತ್ತೆ. ಹಾಗಾಗಿ ರಾಗಿನ ಆಲೂಗೆಡ್ಡೆ ನಂತರ ಮತ್ತೆ ಬೇರೆ ಮುಂಗಾರು ಬೆಳೆಗಳ ನಂತರ ಹಾಕಿ ಅದನ್ನ ಬೆಳೀತಾರೆ. ಹಾಗಾಗಿ ಅದಕ್ಕೆ ಕುಳ್ಳಂದ ರಾಗಿ, ಕೆಲವರು ಆಲೂಗೆಡ್ಡೆ ಕುಳ್ಳಂದ ರಾಗಿ ಅಂತಾನೆ ಕೂಡ ಕರೀತಾರೆ. ಈ ಒಂದ್ ತಳಿಯನ್ನು ಸಂರಕ್ಷಣೆ ಮಾಡ್ತಾ ಇದೀವಿ. ಇನ್ನ ಚಿಕ್ಕಮಂಗಳೂರಿನ ಗಡಿ ಭಾಗದಲ್ಲಿ, ತರೀಕೆರೆ ಕಡೂರು ಭಾಗದಲ್ಲಿ ಒಂದು ಟ್ರೈಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಮಾಡಿದ್ವಿ. ಆ ಭಾಗದಲ್ಲಿ ಇರತಕ್ಕಂಥ ರೈತರ ಹತ್ರ ಸಿರಿಧಾನ್ಯಗಳನ್ನ ನಾವೆಲ್ಲ ಹೆಸರು ಕೇಳಿದ್ವಿ, ನವಣೆ, ಸಾಮೆ, ಆರ್ಕಾಯಿಗೆಲ್ಲ ಹೇಳ್ತಾರೆ, ಅದರ ತಳಿಗಳನ್ನ ನಾವು ಸಂರಕ್ಷಣೆ ಮಾಡಿದೀವಿ. ಈಗ ನವಣೆನಲ್ಲಿ ಹುಲ್ಲು ನವಣೆ ಅಂತಕ್ಕಂಥ ಒಂದು ಸಿರಿಧಾನ್ಯ, ಮತ್ತೆ ಚಂದ್ರ ನವಣೆ ಅಂತಕ್ಕಂಥ ಒಂದು ಧಾನ್ಯ, ಸಾಮೆನಲ್ಲಿ ಕಪ್ಪು ಸಾವೆ ಮತ್ತೆ ಬಿಳಿ ಸಾವೆ ಅಂತಕ್ಕಂಥದ್ದು ಹಿಂಗಾರು ಮತ್ತೆ ಮುಂಗಾರಿನಲ್ಲಿ ಬೆಳೀತಕ್ಕಂಥ ಎರಡು ಸಿರಿಧಾನ್ಯಗಳು. ಜೋಳದಲ್ಲಿ ನಾವು ಪುರಿ ಮಾಡ್ಲಿಕ್ಕೆ ಅಂತ, ಅಕ್ಕಿನಲ್ಲಿ ಪುರಿ ಮಾಡಿದಂಗೆ ಜೋಳದಲ್ಲಿ ಪುರಿ ಮಾಡಿಕೊಂಡು ಮುತ್ತಿನ ಜೋಳ ಅಂತಕ್ಕಂಥ ಒಂದು ತಳಿ ಇದೆ. ಇನ್ನೊಂದು ಅಕ್ಕಿಗಳು ತಿನ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಒಂದು ಸಜ್ಜೆ ಬೆಳಿದ್ರೆ ಮುಳ್ಳು ಸಜ್ಜೆ ಅಂತ, ಆ ತಳಿಯನ್ನು ಸಂರಕ್ಷಣೆ ಮಾಡ್ತಾ ಇದೀವಿ. ಇದರೊಟ್ಟಿಗೆ ಒಂದು 16 ತರಕಾರಿ ಬೀಜಗಳನ್ನು ಕೂಡ ಸಂರಕ್ಷಣೆ ಮಾಡ್ತಾ, ಸುಮಾರು 50-ಕ್ಕೂ ಹೆಚ್ಚು ದೇಸಿ ತಳಿ ಬಿತ್ತನೆ ಬೀಜಗಳನ್ನು ಸಂರಕ್ಷಣೆ ಮಾಡ್ತಾ ಇದೀವಿ, ಮತ್ತೆ ಅದರ ವಿಸ್ತರಣೆ ಕಾರ್ಯವನ್ನು ಕೂಡ ರೈತರು ಡಿಸೈಡ್ ಮಾಡ್ತಾ ಇದೀವಿ ಸರ್. ಎಷ್ಟೊಂದು ವಿಸ್ತಾರವಾದ ಚಟುವಟಿಕೆ ಇದು, ರೈತರೇ ಕೆಲವಾರು ಕಡೆ ಮಾಡಿದ್ದನ್ನ ಮತ್ತೆ ನೀವು ಅದನ್ನ ಉಪಯೋಗಿಸಿಕೊಂಡು ಮತ್ತಷ್ಟು ವಿಸ್ತರಿಸಲಿಕ್ಕೆ ಕಾರ್ಯಪ್ರವೃತ್ತರಾಗಿದ್ದೀರಿ. ಹೌದು ಸರ್, ಕೆಲವು ತಳಿಗಳು ಸರ್ ಕಣ್ಮರೆಯಾಗಿದ್ದು ಬೆಳೀತಾನೆ ಇರಲಿಲ್ಲ. ಈ ತಳಿ ತಂದು ಕೊಟ್ಟರೆ ನಾವು ಅದನ್ನ ಉಳಿಸಿ ಬೆಳೆಸ್ತೀವಿ ಅಂತ ರೈತರ ಆಶಯಗಳನ್ನ ವ್ಯಕ್ತಪಡಿಸಿದ ನಂತರ ಎಲ್ಲಿ ಸಿಗುತ್ತೆ ಅಂತ ಬಹಳಷ್ಟು ಹುಡುಕಿ ಅದನ್ನ ತಂದು ಕೊಡೋ ಪ್ರಯತ್ನಗಳು ಮಾಡಿ ಸಕ್ಸಸ್ ಆಗಿದೆ ಸರ್ ಈ ವಿಚಾರದಲ್ಲಿ. ನಿಜ, ವಿಶೇಷವಾಗಿ ದಿನನಿತ್ಯ ಬಳಸುವ ಭತ್ತ, ಅದರಲ್ಲೂ ಎಷ್ಟೊಂದು ವೈವಿಧ್ಯತೆ ಇದೆ. ಎಷ್ಟೋ ಜನ ಮಾತಾಡೋದಿದೆ, ಹೈಬ್ರಿಡ್ ತಳಿಗಳು ಒಳ್ಳೆ ಇಳುವರಿ ಕೊಡ್ತವೆ, ಲಾಭ ಚೆನ್ನಾಗಿ ಸಿಗುತ್ತೆ, ಸಾಗುವಳಿ ಮಾಡೋದು ಸುಲಭ, ಮತ್ತೆ ಇನ್ನು ಬೇರೆ ಬೇರೆ ಸಂಗತಿಗಳನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಕೆಲವಾರು ಜನ ನಾಡ ತಳಿಗಳನ್ನೇ ಇಟ್ಕೊಂಡು ಭತ್ತ ಬೆಳ್ಕೊಂಡು ಅದನ್ನ ಸೇವನೆ ಮಾಡ್ಕೊಂತ ಆನಂದ ಪಟ್ಟಿದ್ದಾರೆ, ಅದರಲ್ಲೂ ಲಾಭ ಮಾಡ್ಕೊಳ್ತಿದ್ದಾರೆ ಅಥವಾ ಹಣವನ್ನ ಗಳಿಸ್ತಿದ್ದಾರೆ. ಏನಂತೀರಿ ಈಗ ನಾಡ ತಳಿಗಳ ಬಗ್ಗೆ ಒಟ್ಟಾರೆ ಒಂದು ನಿಮ್ಮ ಅಭಿಪ್ರಾಯ? ಏನಂದ್ರೆ ಸರ್, ಈಗ ಹೊಸ ಬಿತ್ತನೆ ಬೀಜಗಳನ್ನ ಸಂಶೋಧನೆ ಮಾಡಬಹುದು, ಇದಕ್ಕಿಂತ ಒಳ್ಳೆ ಇಳುವರಿ ಬರ ತಳಿಗಳನ್ನ ಸೃಷ್ಟಿ ಮಾಡಬಹುದು ಸರ್. ಆದ್ರೆ ನಾಟಿ ತಳಿಗಳಲ್ಲಿರ್ತಕ್ಕಂಥ ವಿಶೇಷ ಗುಣಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಸರ್. ಎರಡನೇದು, ಈ ಬಿತ್ತನೆ ಬೀಜಗಳು ಒಂದ್ಸರಿ ಕಳೆದ್ರೆ ಮತ್ತೆ ಸಿಗಲ್ಲ. ಉದಾಹರಣೆಗೆ ಆಲೂರು ಸಣ್ಣ ಅಂತಕ್ಕೊಂದ ಭತ್ತ ತಾವೆಲ್ಲ ಕೇಳಿದ್ರಿ ಸರ್, ಭಾಗದಲ್ಲಿ ಸಣ್ಣಕ್ಕಿಯ ನಾಡು ಆಲೂರಿಗೆ ಸ್ವಾಗತ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಆಲೂರು ಸಣ್ಣ ಕಳೆದೋಗಿ ಸುಮಾರು 10 ವರ್ಷ ಆಗಿದೆ ಸರ್. ಆ ಭತ್ತವನ್ನು ಎಷ್ಟು ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ ನಮ್ಗೆ. ಇವಾಗ ಜನಕ್ಕೆ ತುಂಬಾ ಆಸೆ ಇದೆ, ಈ ಭತ್ತ ಕೊಡಿ ಸರ್ ಬೆಳಿತೀವಿ ಅಂತ ಕೇಳ್ತಾರೆ, ತುಂಬಾ ಡಿಮ್ಯಾಂಡ್ ಇದೆ ಭತ್ತಕ್ಕೆ, ಆದ್ರೆ ಆ ಭತ್ತ ಸಿಗ್ತಾ ಇಲ್ಲ. ಈಗ ಈ ದೇಶಿ ತಳಿಗಳು ಒಂದ್ ವೇಳೆ ಕಣ್ಮರೆ ಆದ್ರೆ ಮತ್ತೆ ಇದನ್ನ ಮರು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ತಲೆಮಾರಿಗೆ ಇದರ ಗುಣಗಳು, ಇದರ ವಿಶೇಷತೆ ಬೇಕು ಅನ್ನೋದನ್ನ ನಾವು ಇದನ್ನ ಸಂರಕ್ಷಣೆ ಮಾಡಲೇಬೇಕು. ಇದೊಂದು ಅನಿವಾರ್ಯವಾದ ಕಾರ್ಯಕ್ರಮ ಸರ್. ಮತ್ತೆ ಈ ನಾಡ ತಳಿಗಳ ಒಂದು ಉತ್ಪನ್ನಗಳಲ್ಲಿ ವಿಶೇಷವಾದ ಪೋಷಕಾಂಶಗಳು, ಗುಣಗಳು ಇದ್ದೇ ಇರ್ತವೆ. ಹೌದು ಸರ್, ಅಂದ್ರೆ ನಾಡ ತಳಿಗಳನ್ನ ಹೆಚ್ಚು ಪಾಲಿಶ್ ಮಾಡಲ್ಲ ಸರ್, ಹಾಗಾಗಿ ಇದರಲ್ಲಿ ವಿಟಮಿನ್ ಬಿ ಮತ್ತೆ ನಾರಿನಂಶ ಹೆಚ್ಚು ಸಿಗುತ್ತೆ ನಮಗೆ. ಆಮೇಲೆ ಒಂದೊಂದು ತಳಿಯಲ್ಲೂ ಕೂಡ ಒಂದೊಂದು ವಿಶೇಷ ಇದೆ ಸರ್. ಈಗ ಗಂಸಾಲೆ ಅಂತಕ್ಕಂತ ಒಂದು ಭತ್ತ, ಈ ಹಬ್ಬ ಹರಿದಿನಗಳಲ್ಲಿ ಕೆಲವು ವಿಶೇಷವಾಗಿರೋ ತಿಂಡಿಗಳನ್ನು ಮಾಡ್ಲಿಕ್ಕೆ, ಪಡ್ಡು ಮಾಡ್ಲಿಕ್ಕೆ, ಮತ್ತೆ ಬಿಸಿಬೇಳೆ ಬಾತು, ಪೊಂಗಲ್ಲು, ಈ ತರದ್ದು ಮತ್ತೆ ನಾನ್ ವೆಜಿಟೇರಿಯನ್ ಡಿಶಸ್ ಗಳು ಮಾಡ್ಲಿಕ್ಕೆ ತುಂಬಾ ವಿಶೇಷ ಬಳಕೆ ಆಗ್ತಕ್ಕಂಥದ್ದು. ನಮ್ಮ ಡೆಲ್ಲಿಯ ಬಾಸುಮತಿ ತಳಿ ಇದೆ, ಆ ತಳಿಗೆ ಪರ್ಯಾಯವಾಗಿರ್ತಕ್ಕಂಥ ನಮ್ಮ ದಕ್ಷಿಣ ಕರ್ನಾಟಕದ ಒಂದು ತಳಿ ಸರ್ ಇದು ಗಂಸಾಲೆ ಅಂತಕ್ಕಂಥದ್ದು. ಈಗ ರಾಜಮುಡಿ, ಮೈಸೂರು ಮಹಾರಾಜ ಸುಮಾರು 150 ವರ್ಷಗಳಿಗೂ ಹೆಚ್ಚಿನ ಕಾಲ ಬಳಸಿದಂತ ಒಂದು ವಿಶೇಷ ರಾಜರಿಗೆ ಮುಡುಪಾಗಿದ್ದಂತ ತಳಿ ರಾಜಮುಡಿ. ಸಿದ್ಧ ಸಣ್ಣ ಅಂತಕ್ಕಂಥ ಅಂತೇಳಿ ನಮ್ಮ ಮಂಡ್ಯದ ರೈತರು ಸಂಶೋಧನೆ ಮಾಡಿದ ತಳಿ. ಸೋನ ಮಸೂರಿಗೆ ಆಲ್ಟರ್ನೇಟ್ ಆಗಿರ್ತಕ್ಕಂಥ ಒಂದು ದೇಸಿ ತಳಿ. ಸೋನ ಮಸೂರಿ ಎಷ್ಟೇ ರುಚಿ, ಸೋನ ಮಸೂರಿ ಎಷ್ಟೇ ಇಳುವರಿ ಬರ್ತಕ್ಕಂಥ ಒಂದು ವಿಶೇಷವಾಗಿರೋ ತಳಿ ಸಿದ್ಧ ಸಣ್ಣ. ಈ ತರ ಸರ್ ಒಂದೊಂದನ್ನು ಕೂಡ ಒಂದೊಂದು ವಿಶೇಷತೆ ಇದೆ. ಅದರಲ್ಲಿ ಔಷಧೀಯ ಗುಣಗಳು ಕೂಡ, ನವರ ಅಂತಕ್ಕಂಥ ಒಂದು ಭತ್ತ, ನಾರ್ಮಲ್ ಆಗಿ ಬರ್ತಕ್ಕಂಥ ಜಾಯಿಂಟ್ ಪೇನ್ಗಳಿಗೆ, ಕೈಕಾಲು ನೋವು, ಮಂಡಿ ನೋವು, ಈ ತರದ ಸಮಸ್ಯೆಗಳಿಗೆ ಸುಮಾರು ಒಂದು 20-30 ಪ್ರತಿದಿನ ಅಕ್ಕಿ ಬಳಸಿದ್ರೆ ವಿತೌಟ್ ಎನಿ ಮೆಡಿಸಿನ್ ಜಂಟಿ ನೋವುಗಳಿರುತ್ತೆ, ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಸರ್. ಇದು ಪ್ರೂವ್ ಕೂಡ ಆಗಿದೆ ಕೇರಳದಲ್ಲಿ. ಪ್ರೂವ್ ಆದ ನಂತರ ಇತಳಿನ ಮೆಡಿಸಿನಲ್ ರೈಸ್ ಅಂತಾನೆ ಬಿಡುಗಡೆ ಮಾಡಿದ್ದಾರೆ. ಈ ತರ ಒಂದೊಂದು ಭತ್ತದಲ್ಲೂ ಕೂಡ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಗುಣ ಇದೆ ಸರ್. ಆಮೇಲೆ ಈ ಆರೋಮ್ಯಾಟಿಕ್ ಬ್ಲಾಕ್ ರೈಸ್ ಮತ್ತು ಬರ್ಮಾ ಬ್ಲಾಕ್ ಏನಿದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಚೀನಾದಲ್ಲಿ ಕರೋನಾ ಶುರುವಾದ ಆರಂಭದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬರ್ಮಾ ಬ್ಲಾಕ್ ಅನ್ನು ಕೂಡ ಅವ್ರು ಇಂಪೋರ್ಟ್ ಮಾಡ್ಕೊಂಡ್ರು ಸರ್. ತುಂಬಾ ಬೆಲೆ ಕೊಟ್ಟು ಇಂಪೋರ್ಟ್ ಮಾಡ್ಕೊಂಡ್ರೆ, ಯಾಕಂದ್ರೆ ಇಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣ ಜಾಸ್ತಿ ಇದೆ, ರೋಗವನ್ನು ತಡೀತಕ್ಕಂಥ ಶಕ್ತಿ ಜಾಸ್ತಿ ಇದೆ, ಅವರು ಅದನ್ನ ಇಂಪೋರ್ಟ್ ಮಾಡಿಕೊಂಡು ಬಳಸಕ್ಕೆ ಶುರು ಮಾಡಿದ್ರು ಸರ್. ಮತ್ತೆ ಹೆಚ್ಚಿಗೆ ಕಾಳಜಿ ಬೇಕಾಗಿಲ್ಲ, ಇರೋ ಪರಿಸರದಲ್ಲೇ ಇವು ಬೆಳೀತವೆ ಅಲ್ವಾ? ಸರ್, ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಮತ್ತೆ ಬಹಳ ವಿಶೇಷ, ನಾವು ರೈತರು, ರೈತರ ಮಕ್ಕಳಿಗೆ ಏನಂದ್ರೆ ದನಕರುಗಳ ಜೊತೆನಲ್ಲೇ ನಾವು ಕೃಷಿ ಕುಟುಂಬ ನಡೀತಾ ಇರೋದ್ರಿಂದ ದನಕರುಗಳು ಒಳ್ಳೆ ಮೇವು ಬೇಕಾಗುತ್ತೆ ಸರ್. ಸುಧಾರಿತ ತಳಿಗಳು ಬೆಳಿಲಿಕ್ಕೆ ಹೋದ್ರೆ 1.5-2 ಎತ್ತರ ಬೆಳೆಯುತ್ತೆ, ಅದನ್ನ ಬಣವೆ ಮಾಡ್ಲಿಕ್ಕೆ ಆಗಲ್ಲ, ಹುಲ್ ತುಂಡಾಗುತ್ತೆ, ಹೆಚ್ಚು ಮೇವು ಸಿಕ್ಕಲ್ಲ, ಈ ತರ ಸಮಸ್ಯೆ ಇದೆ. ಈ ತಳಿಗಳಲ್ಲಿ ನಮಗೆ ಹೆಚ್ಚು ಮೇವು ಸಿಗುತ್ತೆ ಮತ್ತು ಬಹಳ ರುಚಿಕಟ್ಟಾಗಿರುತ್ತೆ, ಒಂದು ಕಡ್ಡಿನೂ ಕೂಡ ಬಿಡದಂಗೆ ದನಗಳು ತಿನ್ನುತ್ತೆ ಅಂತಕ್ಕಂಥ ಮಾತನ್ನ ರೈತರು ಹೇಳ್ತಾರೆ. ಹೌದು, ಇವುಗಳ ಸಂರಕ್ಷಣೆಗೆ ನಿಮ್ದೇ ಆದ ಒಂದು ಪ್ರತ್ಯೇಕ ವ್ಯವಸ್ಥೆ ಅಥವಾ ಏನು ರೂಪರೇಷೆ ಅಥವಾ ಮಾರ್ಗಗಳನ್ನು ಅನುಸರಿಸ್ತಿದ್ದೀರಿ? ಸರ್, ನಾವು 2010 ನಮ್ಮ ಸಕಲೇಶ್ಪುರ ತಾಲೂಕು ಬಾಳ್ಲುಪೇಟೆ ಎಡೆಹಳ್ಳಿನಲ್ಲಿ ಒಂದು ಸಮುದಾಯ ಬೀಜ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿದ್ವಿ ಸರ್. ಅದನ್ನ ಪ್ರಾರಂಭ ಮಾಡಿದ ನಂತರ ಅಲ್ಲಿಂದ ಬಿತ್ತನೆ ಬೀಜಗಳನ್ನ ಸ್ವಲ್ಪ ಚಿಕ್ಕ ಚಿಕ್ಕ ಮಡಿಕೆನಾಗ 1-2 ಎಲ್ಲ ತಂದು ಸಂರಕ್ಷಣೆ ಮಾಡಿ ಅಲ್ಲಿಂದ ಆಸಕ್ತ ರೈತರಿಗೆ ಕೊಟ್ಟು ಅದನ್ನ ಬೆಳೆಸಿ ಅದರಲ್ಲಿ ಅನುಭವ ಇರತಕ್ಕಂಥ ರೈತರನ್ನೆಲ್ಲ ಗದ್ದೆಗೆ ಕರೆಸಿ ಕಟಾವಿನ ಸಮಯದಲ್ಲಿ ಇದರಲ್ಲಿ ಶುದ್ಧವಾಗಿರೋ ಬಿತ್ತನೆ ತೆನೆಗಳನ್ನ ಸಪರೇಟ್ ಮಾಡಿಕೊಡಿ ಅಂತ ಕೇಳಿ ಇಡೀ ಪ್ಲಾಟ್ ನಲ್ಲಿ 1-2 ಬಿತ್ತನೆ ಬೀಜನ ತೆನೆ ಆಯ್ಕೆ ಮಾಡಿ ಕೊಡ್ತಾ ಇದ್ರು. ಅದನ್ನ ನಾವು ಮತ್ತೆ ಮುಂದಿನ ವರ್ಷಕ್ಕೊಬ್ಬ ರೈತರಿಗೆ ಕೊಟ್ಟು ಬೆಳೆಸಿ ಮತ್ತೆ ಶುದ್ಧತೆ ಮಾಡಿ 4-5 ಮಾಡಿ ನಂತರ ಅದನ್ನ ಕ್ಷೇತ್ರ ವಿಸ್ತರಣೆ ಮಾಡ್ತಾ ಬಂದ್ವಿ ಸರ್. ಕ್ಷೇತ್ರ ವಿಸ್ತರಣೆ ಮಾಡ್ಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ರೈತರು, ದೇಸಿ ತಳಿಗಳನ್ನ ಬೆಳಿತೀವಿ ನಾವು, ನಮ್ಗೆ ಆಸಕ್ತಿ ಇದೆ ಅಂತಕ್ಕಂಥ ರೈತರನ್ನ ಆಯ್ಕೆ ಮಾಡಿ ಇದನ್ನ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಮೂರನೇ ಹಂತದಲ್ಲಿ ಸಾವಯವ ಕೃಷಿನಲ್ಲಿ ದೇಸಿ ತಳಿಗಳು ಬೆಳಿಬೇಕು ಅಂತ, ಯಾಕಂದ್ರೆ ಹೆಚ್ಚು ಗೊಬ್ಬರ ಹಾಕಿದ್ರೆ ಭತ್ತ ಬಿದ್ದೋಗುತ್ತೆ, ಆಮೇಲೆ ಅದಕ್ಕೆ ಬೇರೆ ಬೇರೆ ರೋಗಗಳು ಬರ್ಲಿಕ್ಕೆ ಶುರು ಆಗುತ್ತೆ ಅನ್ನೋ ಕಾರಣಕ್ಕೆ ಸಾವಯವದ ಬೆಳಿಲಿಕ್ಕೆ ಆಸಕ್ತಿ ಇರತಕ್ಕಂಥ ರೈತರನ್ನ ಆಯ್ಕೆ ಮಾಡಿ ಸಾವಯವ ಕೃಷಿನಲ್ಲಿ ಇದನ್ನ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಅದಾದ ನಂತರ ಇದಕ್ಕೆ ಮಾರುಕಟ್ಟೆಯನ್ನು ಕೊಟ್ಟರೆ ಇನ್ನು ಹೆಚ್ಚು ಜನ ಬೆಳಿಲಿಕ್ಕೆ ಶುರು ಆಗುತ್ತೆ, ತುಂಬಾ ಜನ ಇದನ್ನ ಆಸಕ್ತಿಯಿಂದ ಬೆಳೀತಾರೆ ಅನ್ನೋ ಕಾರಣಕ್ಕೆ ಅದಕ್ಕೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದೀವಿ ಸರ್. ಹೀಗಾಗಿ ಬಿತ್ತನೆ ಬೀಜಗಳ ಸಂರಕ್ಷಣೆ, ಕ್ಷೇತ್ರ ವಿಸ್ತರಣೆ, ಸಾವಯವ ಕೃಷಿ ಅಳವಡಿಕೆ ಮತ್ತೆ ಮಾರುಕಟ್ಟೆ, 4 ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ಈಗ ಸರ್ ಸುಮಾರು ಹಾಸನ, ಕೊಡಗು, ಚಿಕ್ಕಮಗಳೂರು ಭಾಗದಲ್ಲಿ 1,500 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಈ ತಳಿಗಳು ವಿಸ್ತರಣೆ ಆಗಿದೆ ಸರ್. ಎಡೆಹಳ್ಳಿಯಲ್ಲಿ ಈಗಲೂ ಸಮುದಾಯ ಬೀಜ ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದೆಯಾ? ಕಾರ್ಯನಿರ್ವಹಿಸ್ತಾ ಇದೆ ಸರ್. ಕಳೆದ 2 ಈ ಕೋವಿಡ್ ಪರಿಸ್ಥಿತಿನೆಲ್ಲ ಸ್ಕೂಲಲ್ಲಿ ಮಕ್ಕಳನ್ನ ದೂರ ದೂರ ಕೂರಿಸಲಿಕ್ಕೆ ಜಾಗ ಬೇಕು ಅಂತ ಸರ್ ಸ್ಕೂಲ್ ಹ್ಯಾಂಡ್ ಓವರ್ ತಗೊಂಡಿದ್ದಾರೆ. ಬಿತ್ತನೆ ಬೀಜ ಕಟಾವಾಗಿ ಡಿಸೆಂಬರ್ ಕೊನೆಯ ಅಂತ ಬಿಟ್ಕೊಡ್ತಾರೆ ಸರ್ ನಮ್ಗೆ ಅದನ್ನ, ಆ ನಂತರ ಅದನ್ನ ಮತ್ತೆ ನಾವು ಮುಂದುವರಿಸ್ತೀವಿ ಸರ್. ಈಗಲೂ ಕೂಡ ಆ ಬಿಲ್ಡಿಂಗ್ ಇದೆ ಮತ್ತೆ ಅದನ್ನ ಬಹು ಉಪಯೋಗಿ ಕಾರ್ಯಕ್ರಮಗಳಲ್ಲಿ ಬಳಸ್ಕೊಂತಾರೆ ಸರ್, ಸ್ಕೂಲ್ನ ಉದ್ದೇಶಕ್ಕೆ ಬಳಸ್ಕೊಂತಾರೆ. ಬಿತ್ತನೆ ಬೀಜ ಖಾಲಿ ಆದಾಗ, ಅಂದ್ರೆ ನಮ್ಮ ಬಿತ್ತನೆ ಬೀಜ ಡಿಸೆಂಬರ್ ಟು ಜೂನ್ ಇರುತ್ತೆ, ಜೂನ್ ನಾವು ಬಿತ್ತನೆ ಬೀಜ ಖಾಲಿ ಮಾಡಿದ್ಮೇಲೆ ಊರಿನ ಗಣಪತಿ ಕೂರಿಸ್ಲಿಕ್ಕೆ ಜಾಗ ಬಳಸ್ಕೊಂತಾರೆ, ಸ್ಕೂಲ್ನವರು ಬೇರೆ ಬೇರೆ ಕಾರ್ಯಕ್ರಮಗಳು ಬಳಸ್ಕೊಂತಾರೆ, ಮತ್ತೆ ಡಿಸೆಂಬರ್ ಬೀಚ್ ಬ್ಯಾಂಕ್ ಬಿಟ್ಕೊಡ್ತಾರೆ. ಶಾಲಾ ಆವರಣದಲ್ಲಿ ಕಟ್ಟಡ ಕಟ್ಟಿರೋದ್ರಿಂದ ಅದು ಬೇರೆ ಬೇರೆ ಉದ್ದೇಶಗಳು ಕೂಡ ಬಳಕೆ ಆಗುತ್ತೆ, ಬಟ್ ಬಿತ್ತನೆ ಬೀಜ ಸಂರಕ್ಷಣೆ ಕಾರ್ಯ ಇನ್ನೂ ಕೂಡ ಜೀವಂತವಾಗಿದೆ ಸರ್, ನಡೀತಾ ಇದೆ. ಸ್ಥಳೀಯ ತಳಿಗಳ ಅಥವಾ ನಾಡ ತಳಿಗಳ ಒಂದು ಸಂರಕ್ಷಣೆ ವಿಚಾರದಲ್ಲಿ ಪ್ರಾತ್ಯಕ್ಷಿಕೆಗಳು, ಪ್ರಯೋಗಗಳು ಮತ್ತು ತರಬೇತಿಗಳು, ಪ್ರವಾಸಗಳು ಇವೆಲ್ಲ ನಡೀತಾ ಇರ್ತಾವ? ಹೌದು ಸರ್, ಈ ತರದ್ ಮಾಡ್ಲೇಬೇಕಾದ್ರೆ ಸರ್, ಮಾಡ್ಲಿಲ್ಲ ಅಂದ್ರೆ ರೈತರಿಗೆ ಆಸಕ್ತಿ ಬರಲ್ಲ. ಮತ್ತೆ ಇತ್ತೀಚಿನ ರೈತರಿಗೆ ಹಳೆ ತಳಿಗಳು ಪರಿಚಯನೇ ಇಲ್ಲ ಸರ್, ಪರಿಚಯ ಇಲ್ಲದೆ ಇರೋದ್ರಿಂದ ಅದನ್ನ ಯಾಕೆ ಬೆಳಿಬೇಕು, ಅದರ ಅನುಕೂಲ ಏನು, ಲಾಭ ದೃಷ್ಟಿನೇ ಸಾಕ ಅಥವಾ ಬೇರೆ ಆಯಾಮದಲ್ಲಿ ನೋಡ್ಬೇಕಂತಕ್ಕಂಥ ಒಂದು ಪರಿಕಲ್ಪನೆ ರೈತರಿಗೆ ಬರ್ಬೇಕಂದ್ರೆ ಒಂದೊಂದು ಪ್ರವಾಸ ಅಥವಾ ಬೇರೆ ರೈತರ ಭೇಟಿಗಳು ಮಾಡಿಸ್ಲೇಬೇಕಾಗುತ್ತೆ. ಈ ಒಂದು ಚಟುವಟಿಕೆಯನ್ನ ಗಮನಿಸಿ ಈ ವರ್ಷ ತಮಗೆ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿ ಲಭಿಸಿದೆ. 10 ಲಕ್ಷ ರೂಪಾಯಿ ಮೌಲ್ಯದ ಈ ಒಂದು ಪ್ರಶಸ್ತಿ ಬಗ್ಗೆ ಪ್ರಸ್ತಾಪ ಮಾಡಿ. ಸರ್, ಇದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ, ಸೆಂಟ್ರಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಅದ್ರ ಕೆಳಗಡೆ ಪಿಪಿವಿ ಅಂಡ್ FRA ಅಂತ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಥಾರಿಟಿ ಅಂತಕ್ಕಂತ ಒಂದು ಪ್ರಾಧಿಕಾರ ಇದೆ, ಅದು ಕೂಡ ಬಯಸ್ತಕ್ಕಂತ ಒಂದು ಪ್ರಶಸ್ತಿ ಸರ್. ಇದು ಪ್ಲಾಂಟ್ ಜೀನೋಮ್ ಸೇವಿಯರ್ ಕಮ್ಯುನಿಟಿ ಅವಾರ್ಡ್ ಅಂತ, ಇದು ಸಮುದಾಯದಲ್ಲಿ ಮಾಡತಕ್ಕಂತ ಕಾರ್ಯಕ್ರಮಗಳಿಗೆ ಸಂಘ ಸಂಸ್ಥೆಗಳಿಗೆ ಕೊಡತಕ್ಕಂತ ಒಂದು ಪುರಸ್ಕಾರ ಸರ್. 2019-20 ಸಾಲಿನ ಪುರಸ್ಕಾರವನ್ನು ಈ ವರ್ಷ ಅದನ್ನು ಪ್ರದಾನ ಮಾಡಿದ್ರು ಸರ್ ಡೆಲ್ಲಿನಲ್ಲಿ. ಅದು ಕೇಂದ್ರ ಕೃಷಿ ಸಚಿವರು ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ಮತ್ತೆ ಕೇಂದ್ರ ರಾಜ್ಯ ಕೃಷಿ ಸಚಿವರು ಶೋಭಾ ಕರಂದ್ಲಾಜೆ ಅವರು ಈ ಕಾರ್ಯಕ್ರಮದ ಉಪಸ್ಥಿತಿ ಇದ್ದರು ಸರ್. ಈ ಸಂಸ್ಥೆ ಇರದೇ ತಳಿಗಳು ಸಂರಕ್ಷಣೆ ಮಾಡಲಿಕ್ಕೆ, ತಳಿ ಸಂರಕ್ಷಣೆ ದಾಖಲಾತಿ ಮಾಡಲಿಕ್ಕೆ ಒಂದು ಸೆಂಟ್ರಲ್ ಜೀನ್ ಬ್ಯಾಂಕ್ ಅನ್ನು ಕ್ರಿಯೇಟ್ ಮಾಡಿ, ಒಂದ್ ವೇಳೆ ರೈತರು ಇದನ್ನ ಕಳೆದ್ರೂ ಕೂಡ ಅದನ್ನ ಮುಂದಿನ ತಲೆಮಾರಿ ತಲುಪತಕ್ಕಂತ ಕೆಲಸವನ್ನ ಮಾಡಲಿಕ್ಕೆ, ಆಮೇಲೆ ಆ ತಳಿಯಲ್ಲಿರ್ತಕ್ಕಂತ ಲೋಪದೋಷಗಳನ್ನ ಸರಿಪಡಿಸಿ ಅದ್ರ ಸುಧಾರಿತ ತಳಿಗಳನ್ನ ಮಾಡಿ ರೈತರಿಗೆ ಕೊಡ್ಲಿಕ್ಕೆ ಈ ತರದ ಅನೇಕ ಕಾರ್ಯಕ್ರಮಗಳನ್ನ ಕಳೆದ 2007 ಇಸ್ವಿಯಿಂದ ಮಾಡ್ಕೊಂಡ್ಬಂದಿದೆ ಸರ್ ಈ ಸಂಸ್ಥೆ. ಈ ತರದ್ದು ಇದುವರೆಗೂ 6 ಇಂಡಿವಿಜುವಲ್ ಫಾರ್ಮರ್ಸ್ ಗೆ ಈ ಅವಾರ್ಡ್ ಬಂದಿದೆಯಂತೆ ಸರ್. ಇದೇ ಮೊದಲನೇ ಬಾರಿಗೆ ಒಂದು ಸಂಘ ಸಂಸ್ಥೆಗೆ ಅವಾರ್ಡ್ ಕರ್ನಾಟಕ ಕೊಟ್ಟಿರುವಂತದ್ದು ಸರ್. ಹಾಗೆ ನಮ್ಮ ರಾಜ್ಯದ ಕೃಷಿಕರಿಗೂ ಈ ಸಾರಿ ಹೆಚ್ಚು ಸಂಖ್ಯೆಯಲ್ಲಿ ಈ ಸಂಸ್ಥೆಯಿಂದ ಪ್ರಶಸ್ತಿಗಳು ಬಂದಿವೆ. ಸುಮಾರು 8 ಜನ ರೈತರಿಗೆ ಕೊಟ್ಟಿದ್ದಾರೆ ಸರ್ ಕರ್ನಾಟಕದಲ್ಲಿ. ಅವರಿಗೆ 1 ಲಕ್ಷ ರೂಪಾಯಿ ಮೌಲ್ಯದ ಪ್ರಶಸ್ತಿ, ಸಂಸ್ಥೆಗೆ ನಿಮಗೆ 10 ಲಕ್ಷ ರೂಪಾಯಿ. ವಿಶೇಷವಾಗಿ ತಳಿಗಳ ಸಂರಕ್ಷಣೆಯಲ್ಲಿ ನಿರತರಾಗಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ಕೊಡಮಾಡುವ ಪ್ರಶಸ್ತಿ ಇದು. ಹೌದು ಸರ್. ಪ್ರಶಸ್ತಿಯ ಹೆಸರು ಏನಿದೆ ಸರ್? ಅದು ಪ್ಲಾಂಟ್ ಜೀನೋಮ್ ಸೇವಿಯರ್ ಕಮ್ಯುನಿಟಿ ಅವಾರ್ಡ್ ಅಂತ, PGSC ಅಂತಾರೆ. ಅದೇ ತರ ತಳಿ ಪ್ರಭೇದಗಳ ಸಂರಕ್ಷಣೆಗಾಗಿ ಕೊಡತಕ್ಕಂತ ಪುರಸ್ಕಾರ ಸರ್. ಹೌದೌದು, ಅದೇ ರೀತಿಯಲ್ಲಿ ವ್ಯಕ್ತಿಗಳಿಗೂ ಕೊಡಲಾಗಿದೆ. ಹೌದು ಸರ್, ಹೌದು. ಮುಂದಿನ ಆಲೋಚನೆಗಳು ಹೇಗೇಗಿದಾವೆ? ಈಗಾಗಲೇ ಒಂದು ಕಾರ್ಯ ಯೋಜನೆ ಸಿದ್ಧವಾಗಿರಬೇಕು. ಪ್ರತಿ ವರ್ಷನೂ ಮುಂದಿನ ವರ್ಷ ಏನ್ ಮಾಡಬೇಕು ಅಥವಾ ಬರೋ ವರ್ಷಗಳಲ್ಲಿ ಏನೇನ್ ಮಾಡ್ಬೇಕಂತ ಅನ್ಕೊಂಡು ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ, ಒಂದು ರೂಪರೇಷೆಯನ್ನ ಸಿದ್ಧಪಡ್ತಾರೆ. ನೀವು ಹೇಗೆ ಸಾಗ್ಲಿಕ್ಕೆ ಒಂದು ಕಾರ್ಯಯೋಜನೆ ಸಿದ್ಧಪಡಿಸಿಕೊಂಡಿದ್ರಿ? ಸರ್, ಈ ವರ್ಷ ಒಂದು ಪುರಸ್ಕಾರ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ಮತ್ತೆ ಕೇಂದ್ರ ಸರ್ಕಾರ ಗುರುತಿಸೋ ಅಂತ ಒಂದು ಕಾರ್ಯಕ್ರಮ ಆಗಿದೆ, ಮತ್ತೆ ನಮ್ಮ ಸಮುದಾಯ ಮತ್ತೆ ಸಂಸ್ಥೆ ಸೇರಿ ಕೊಟ್ಟಿರ್ತಕ್ಕಂಥ ಅವಾರ್ಡು. ಇದು ಭೂಮಿ ಸಂಸ್ಥೆ ಒಂದಕ್ಕೆ ಅಲ್ಲ ಸರ್, ರೈತರಿಗೂ ಸೇರಿ ಬಂದಿರತಕ್ಕಂಥ ಅವಾರ್ಡು. ಹಾಗಾಗಿ ಕಾರ್ಯಕ್ರಮವನ್ನು ಸರ್ಕಾರ ಗುರುತಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ಈ ಅನುದಾನ ಏನು 10 ಲಕ್ಷ ರೂಪಾಯಿ ಬಂದಿದೆ ಸರ್ಕಾರದಿಂದ, ಈ ಅನುದಾನವನ್ನು ಬಳಸ್ಕೊಂಡು ನಮ್ಮಲ್ಲಿ ಏನು ಲೋಪದೋಷಗಳು ಕೆಲವು ಈ ಸಂರಕ್ಷಣೆಯಲ್ಲಿ ಆಗ್ತಾ ಇದೆ, ಅಂದ್ರೆ ಉದಾಹರಣೆಗೆ ಬೀಜ ಶುದ್ಧತೆಯನ್ನ ಕಾಪಾಡುವಲ್ಲಿ ಏನಾಗುತ್ತೆ, ರೈತರು ತುಂಬಾ ಶುದ್ಧವಾಗಿ ಬಿತ್ತನೆ ಬೀಜಗಳನ್ನ ಮಾಡೋದಕ್ಕೆ ಕಷ್ಟ ಆದಾಗ ಬೇರೆ ಕೊಟ್ಟಾಗ ಅಲ್ಲೂ ಕೂಡ ಮಿಕ್ಸ್ ಬರ್ತಾ ಇರುತ್ತೆ. ಆ ತರದನ್ನ ಸರಿ ಮಾಡ್ಲಿಕ್ಕೆ, ದೊಡ್ಡ ಮಟ್ಟದಲ್ಲಿ ಬಿತ್ತನೆ ಬೀಜಗಳನ್ನ ಸಂರಕ್ಷಣೆ ಮಾಡಿ ಇದನ್ನ ಇನ್ನೂ ಹೆಚ್ಚು ಪ್ರದೇಶಕ್ಕೆ ವಿಸ್ತರಣೆ ಮಾಡ್ಲಿಕ್ಕೆ, ಆಮೇಲೆ ಇದ್ರ ಮೇಲೆ ಕೆಲವು ಸಂಶೋಧನೆಗಳನ್ನ ಮಾಡ್ಲಿಕ್ಕೆ ರೈತ ವಿಜ್ಞಾನಿಗಳು ಮತ್ತೆ ಕೆಲವು ಸಂಶೋಧನಾ ನಿರ್ದೇಶನಾಲಯ ಜೊತೆ ಒಡಗೂಡಿ ಕೆಲವು ಸಂಶೋಧನೆಗಳನ್ನ ಮಾಡ್ಲಿಕ್ಕೆ, ಈ ತಳಿಗಳನ್ನ ಸೆಂಟ್ರಲ್ ಜೀನ್ ಬ್ಯಾಂಕ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ತಳಿ ಅಭಿವೃದ್ಧಿ ಮಾಡ್ಲಿಕ್ಕೆ, ಈ ತರದ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡಬೇಕು ಅಂತ, ಇದ್ರ ಮಾರುಕಟ್ಟೆಗೆ ಹೆಚ್ಚು ಪ್ರಚಾರ ಮಾಡ್ಲಿಕ್ಕೆ, ಈ ತಳಿಯ ವಿಶೇಷ ಏನು ಅನ್ನೋದನ್ನ ರೈತರಿಗೆ ಗ್ರಾಹಕರಿಗೆ ಕೊಟ್ಟು ಅದನ್ನ ಹೆಚ್ಚು ಬಳಸುವಂತೆ ಮಾಡ್ಲಿಕ್ಕೆ ಈ ಅನುದಾನವನ್ನು ಬಳಸ್ಕೋಬೇಕು ಅಂತ ನಾವು ಸಿದ್ಧತೆಯನ್ನು ಮಾಡ್ಕೊಂತ ಇದೀವಿ ಸರ್. ರೈತರ ಅಭಿವೃದ್ಧಿಗೆ ಎಷ್ಟು ಕೆಲಸಗಳನ್ನ ಮಾಡಿದ್ರು ಸಾಲದು, ಒಬ್ಬರೇ ರೈತರು ಎಷ್ಟೋ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ 16 ರೈತರು ನಿಮ್ಮಂತ ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಮತ್ತೆ ಸರ್ಕಾರದ ಇಲಾಖೆಗಳು ಕೈ ಜೋಡಿಸಿದ್ರೆ ಕೃಷಿಗೆ ಮತ್ತಷ್ಟು ಮೆರುಗು ಬರುತ್ತೆ, ಮತ್ತೆ ಉತ್ತೇಜನನು ಸಿಗುತ್ತೆ. ರೈತರ ಜಮೀನಿನಲ್ಲಿ ಅಥವಾ ರೈತರ ಮನೆಯಲ್ಲಿ ಎಲ್ಲದನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸಂಸ್ಥೆಯವರು ಸರ್ಕಾರದ ಅಥವಾ ಜನರ ಸಹಕಾರವನ್ನು ಪಡೆದುಕೊಂಡು ಮತ್ತಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಭೂಮಿ ಸಂಸ್ಥೆ ಈ ನಿಟ್ಟಿನಲ್ಲಿ ಮಹತ್ವದ ಕೆಲಸಗಳನ್ನು ಮಾಡ್ತಾ ಬಂದಿದೆ, ಹಾಗೆ ರೈತರಿಗೆ ಅನುಕೂಲಗಳು ಆಗಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಸಂಸ್ಥೆಯ ಸ್ಥಾಪನೆ ಚಟುವಟಿಕೆ ಮತ್ತೆ ವಿಶೇಷವಾಗಿ ಭತ್ತ ಮತ್ತು ರಾಗಿ ಹಾಗೆ ತರಕಾರಿಗಳು ಇವುಗಳ ಸಂರಕ್ಷಣೆಯಲ್ಲಿ ಹೇಗೆ ತೊಡಗಿಸಿಕೊಂಡಿದ್ರಿ ಅನ್ನೋದನ್ನ ಹೇಳ್ತಾ ಇದ್ರಿ. ತರಕಾರಿಗಳ ಬಗ್ಗೆ ಹೇಳಿ, ರಾಗಿದ್ದು ಹೇಳಿದ್ರಿ, ಭತ್ತದ ಹೇಳಿದ್ರಿ, ಯಾವ್ಯಾವ ತರಕಾರಿಗಳ ವಿಶೇಷ ತಳಿಗಳನ್ನ ಕಾಪಾಡಿ ಇಡ್ತಾ ಇದ್ರಿ, ಹಂಚುತ್ತಾ ಇದ್ರಿ? ಬೀನ್ಸ್ ಅಲ್ಲಿ ಕೆಲವು ಬಳ್ಳಿ ಬೀನ್ಸ್ ಬರುತ್ತೆ ಸರ್, ನಮ್ಮಲ್ಲಿ ಸೋಲಾರ್ ತರದ ಬೀನ್ಸ್ ಬೆಳೀತಾರೆ, ಆ ತರದ ಬಳ್ಳಿ ಬೀನ್ಸ್ ಬರುತ್ತೆ. ಸುಮಾರು 4 ತಿಂಗಳಿಗೂ ಹೆಚ್ಚು ಕಾಲ ಬೀನ್ಸ್ ಕೊಡುತ್ತೆ ಸರ್ ಆ ತರದ ತಳಿಗಳು. ಆ ತರದ ಕೆಲವು ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಇದೀವಿ. ಆಮೇಲೆ ಚತುರ್ಭುಜ ಅವರೆ ಅಂತಕ್ಕಂಥದ್ದೊಂದು ಕಾಯಿನ ಸುಲಿದು ಮಾಡ್ತಕ್ಕಂಥದ್ದೊಂದು ತೊಗರಿ ಕಾಳು ತರ ಕಾಳು ಬರುತ್ತೆ, ತುಂಬಾ ರುಚಿಕಟ್ಟಾಗಿರತಕ್ಕಂತ ತರಕಾರಿ. ಅದೇ ತರ ಕೆಲವು ಸೊಪ್ಪಿನ ಜಾತಿ ತರಕಾರಿಗಳು, ಅಕ್ಕಿ ಅವರೇ ಅಂತಕ್ಕಂತ ಒಂದು ತರಕಾರಿ ಬರುತ್ತೆ. ಅದು ಒಂದ್ಸರಿ ಗಿಡ ಹಾಕಿದ್ರೆ ಸುಮಾರು 6 ತಿಂಗಳು 7 ತಿಂಗಳವರೆಗೂ ಸರ್ ಅದು ಒಂದು ಗಿಡ ಹಾಕಿದ್ರೆ ಸುತ್ತಮುತ್ತ ಮನೆಗೆಲ್ಲ ಆಗುತ್ತೆ ಸರ್ ಅಷ್ಟು ತರಕಾರಿ ಬಿಡತಕ್ಕಂತ ಒಂದ್ ತಳಿ. ಅದು ಸ್ವಲ್ಪ ವಿಶೇಷವಾಗಿ ಮಾರ್ಕೆಟ್ಟೆಯಲ್ಲಿ ಸಿಗದೇ ಇರತಕ್ಕಂತ ತರಕಾರಿಗಳನ್ನ ಸಂರಕ್ಷಣೆ ಮಾಡ್ತಾ ಇದೀವಿ ಸರ್. ನಾವು ಒಂದು ಮುಸುಕು ಬದನೆ ಅಂತಕ್ಕಂತ ಒಂದ್ ತಳಿ ಇದೆ, ಇನ್ನೊಂದು ಬೆಕ್ಕಿನ ತಲೆ ಬದನೆ ಅಂತ, ತುಂಬಾ ದಪ್ಪ ಸರ್. ಒಂದು ಕಾಯಿ ಸುಮಾರು ಒಂದು ಮನೆ 2 ಟೈಮ್ ಸಾಂಬಾರ್ ಮಾಡೋಕೆ ಆಗ್ಬಹುದು, ಅಷ್ಟು ದೊಡ್ಡ ಕಾಯಿ, 1/2 ಕೆಜಿ ತೂಕ ಬರುತ್ತೆ. ಇನ್ನೊಂದು ಮಳದುದ್ದ ಬದನೆ ಅಂತ, ನಮ್ಮ ಮೂಡಿಗೆರೆ ಭಾಗದಲ್ಲಿ ಸಕಲೇಶ್ಪುರ ಭಾಗದಲ್ಲಿ ಹೆಚ್ಚು ಬೆಳೀತಾರೆ ಸರ್. ಒಂದು ಗಿಡದಲ್ಲಿ ಸುಮಾರು ಒಂದ್ ಸರಿಗೆ ಒಂದ್ 7-8 ಕಾಯಿ ಇರುತ್ತೆ ಸರ್, ಒಂದ್ ಕಾಯಿ ಒಂದ್ ಮನೆಗೆ ಆಗುತ್ತೆ, ಅಷ್ಟು ಚೆನ್ನಾಗಿರ್ತಕ್ಕಂತ ಬದನೆ ತಳಿ ಸರ್. ಈ ತರದ ಅನೇಕ ತಳಿಗಳನ್ನ ಅಂದ್ರೆ ಮಾರ್ಕೆಟ್ ಸಿಗದೇ ಇರತಕ್ಕಂತ ವಿಶೇಷ ತಳಿಗಳನ್ನ ಗುರುತಿಸಿ ಅವನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಸರ್. ನೋಡಿ, ಕೃಷಿಯಲ್ಲಿ ಎಷ್ಟು ನಾವು ಕೆಲಸ ಮಾಡಿದ್ರು, ಎಷ್ಟು ವರ್ಷಗಳ ಕಾಲ ಕಾಯಕ ಮಾಡಿದ್ರು ಸಾಲದೆ ಅಂತ ಕೆಲಸಗಳನ್ನ ಕೇಳುತ್ತೆ, ಅಷ್ಟು ಸಮಯವನ್ನು ಬೇಡುತ್ತೆ. ಒಳ್ಳೆ ಮಾಹಿತಿಯನ್ನ ತಾವು ತಿಳಿಸಿದ್ರಿ. ಈ ನಿಟ್ಟಿನಲ್ಲಿ ನಮ್ಮ ರೈತರು ವೈಯಕ್ತಿಕವಾಗಿನೂ ಪ್ರಯತ್ನ ಮಾಡ್ತಾ ಹೋಗ್ಲಿ, ಹಾಗೆ ಹಳ್ಳಿ ಹಳ್ಳಿಯಲ್ಲಿನೂ ಕೆಲವೊಬ್ರು ಗಮನ ಹರಿಸಿದ್ರೆ ತುಂಬಾ ಒಳ್ಳೇದು. ನಮ್ಮ ರಾಜ್ಯದಲ್ಲಿ ಕೆಲವೊಬ್ರು 10-20 ಭತ್ತದ ತಳಿಗಳನ್ನ, ರಾಗಿ ತಳಿಗಳನ್ನ ಸಂರಕ್ಷಣೆ ಮಾಡಿಕೊಂಡು ಬೇರೆಯವರಿಗೂ ವಿತರಣೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಉಲ್ಲೇಖ ಮಾಡಬಹುದಾ? ಕೆಲವು ರೈತರುಗಳು ತುಂಬಾ ಅಂದ್ರೆ ಆ ಬಿತ್ತನೆ ಬೀಜಗಳು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಆ ತಳಿಯನ್ನು ಅಭಿವೃದ್ಧಿ ಮಾಡಿ ಒಬ್ಬ ರೈತ ವಿಜ್ಞಾನಿ ಅಂತ ಕೆಲಸ ಮಾಡಿ ಒಂದ್ ತಳಿಯನ್ನ ನಾಡಿನ ಜನತೆಗೆ ಹಂಚತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಸರ್ ನಮ್ಮಲ್ಲಿ. ಈಗ ನಮ್ಮ ಮಂಡ್ಯ ಜಿಲ್ಲೆ ಶಿವಳ್ಳಿನಲ್ಲಿ ಬೋರೇಗೌಡ ಅಂತಕ್ಕಂತ ಒಂದ್ ರೈತರು ಒಂದ್ ತಳಿ ಬಿತ್ತನೆ ಬೀಜ ಸಿಕ್ತಂತೆ ಅವ್ರಿಗೆಲ್ಲ ಹೋದಾಗ, ಆ ತಳಿಯನ್ನು ತಂದು ತುಂಬಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಅದನ್ನ ತುಂಬಾ ಶುದ್ಧತೆ ಮಾಡಿ ವಿಜ್ಞಾನಿಗಳಿಗೆಲ್ಲ ಕರೆದು ತೋರಿಸಿ ಸರ್ ಅದನ್ನ ಸುಮಾರು 1 ಎಕರೆಗೆ 30 ಕ್ವಿಂಟಲ್ ಇಳುವರಿ ಬರ್ತಕ್ಕಂತ ಒಂದ್ ತಳಿ ಸರ್. ಸೋನ ಮಸೂರಿಗೆ ಪರ್ಯಾಯ ತಳಿ ಸಿದ್ಧ ಸಣ್ಣ ಅಂತ ಒಂದ್ ತಳಿನ ಬಿಡುಗಡೆ ಮಾಡಿದ್ದಾರೆ ಸರ್. ಅದೇ ರೀತಿ ಮಾಡ್ರಳ್ಳಿ ಶಂಕರ್ ಗುರು ಅಂತಕ್ಕಂತ ಒಬ್ರು ಅವರು ಸರ್ NMS2 ಅಂತ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ರು ಸರ್. ಅದು ಕೂಡ ದೇಸಿ ತಳಿನೇ, ಅವರು ಮಾಡ್ರಳ್ಳಿ ಶಂಕರ್ ಗುರು ಆ ಹೆಸರನ್ನ ಮಾಡಿ ಒಂದ್ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ತಮಿಳುನಾಡು ಭಾಗದಲ್ಲಿ ಚಿನ್ನ ಪೊನ್ನಿ ಅಂತ, ಪೊನ್ನಿ ಭತ್ತ ಸರ್, ಚಿನ್ನದಂತ ಭತ್ತ ಅಂತ ಒಂದ್ ತಳಿ, 3 ತಿಂಗಳು 3.5 ತಿಂಗಳು ಕಟಾವ್ ಆಗತಕ್ಕಂತ ಒಂದ್ ತಳಿ ಸರ್. ತುಂಬಾ ರುಚಿಕಟ್ಟಾಗಿದೆ. ಅಂದ್ರೆ ಬೇಸಿಗೆನಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಭತ್ತ ಬೆಳೆಯುವಂತವ್ರಿಗೆ ಸಮಸ್ಯೆ ಏನಂದ್ರೆ ನಮ್ಮಲ್ಲಿ ದೀರ್ಘಾವಧಿ ಭತ್ತಗಳೇ ಜಾಸ್ತಿ ಬೆಳಿತೀವಿ ಸರ್. ಅಂತ ಭಾಗದಲ್ಲಿ ನಾವು ಸಂಕ್ರಾಂತಿಗೆ ಹಾಕಿ ನಾವು ಹೆಚ್ಚು ಕಮ್ಮಿ ಏಪ್ರಿಲ್ ಮೇ ಕಟಾವ್ ಮಾಡತಕ್ಕಂತ ಭತ್ತ ಇದೆ ಸರ್ ಚಿನ್ನಪ್ಪನ. ಇದನ್ನ ಎಡೆಹಳ್ಳಿನಲ್ಲಿ ಒಂದ್ಸರಿ ತಂದು ಕೊಟ್ಟಿನಿ ಸರ್ ಭತ್ತನ, ರಾಜು ಅಂತಕ್ಕಂತ ಒಬ್ಬ ರೈತರು ಬೆಳೀತಾ ಇದ್ದಾರೆ. ಈ ಭತ್ತ ವಿಶೇಷವಾಗಿ ಮಲೆನಾಡಿನಲ್ಲಿ ಬೇಸಿಗೆನಲ್ಲಿ ಭತ್ತ ಬೆಳೆಯುವಂತರಿ ಬಹಳ ಅನುಕೂಲ ಆಗುತ್ತೆ ಸರ್. ಈ ತಳಿ ಆಂಜನೇಯ ಅಂತಕ್ಕಂತ ಒಬ್ಬ ರೈತರು ಮಲೆಬೆನ್ನೂರು ಹರಿಹರ ದಾವಣಗೆರೆ ಅವರು ಅಂದನೂರು ಸಣ್ಣ ಅಂತಕ್ಕಂತ ತಳಿಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ಜೊತೆಗೆ ಸಹಜ ಸಮೃದ್ಧ ಅಂತಕ್ಕಂತ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಈ ತರ ಸಂರಕ್ಷಣೆ ಮಾಡತಕ್ಕಂತ ರೈತರನ್ನೆಲ್ಲ ಒಡಗೂಡಿಸಿ ಒಂದಷ್ಟು ಬೀಜ ಸಂರಕ್ಷಣೆ ಮಾಡತಕ್ಕಂಥದ್ದು, ಅದು ಕಾರ್ಯಕ್ರಮಗಳು ಮಾಡತಕ್ಕಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಗನಿಕಾನ್ ಅಂತಕ್ಕಂತ ಒಬ್ಬ ರೈತ ಅವ್ರ ಮನೆಯಲ್ಲೇ ಒಂದು ದೊಡ್ಡದೊಂದು ಜೀನ್ ಬ್ಯಾಂಕ್ ಮಾಡಿ 100 ತಳಿ ಭತ್ತದ ಬೀಜಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಮೈಸೂರಿನಲ್ಲಿ ಸರ್. ಈ ತರದ್ದು ಸರ್ ಸಾಕಷ್ಟು ಉದಾಹರಣೆಗಳು ನಮ್ಮ ರೈತರಲ್ಲೂ ಕೂಡ, ಇಂತಹ ರೈತರುಗಳನ್ನ ಗುರುತಿಸಿ ಇವರು ಕೂಡ ಸನ್ಮಾನ ಪುರಸ್ಕಾರಗಳನ್ನು ಮಾಡತಕ್ಕಂತ ಕಾರ್ಯಕ್ರಮಗಳು ಕೂಡ ಈ PPVFR ಅಡಿನಲ್ಲಿ ಆಗ್ತಾ ಇದೆ ಸರ್. ಹೌದು ಸರ್. ಈ ಸಕಲೇಶ್ಪುರಕ್ಕೆ ಬಂದ್ರೆ ಒಬ್ರು ಚಿದಂಬರ ಅಂತಕ್ಕಂತ ಒಬ್ಬ ರೈತರು ಸರ್, ಎಕ್ಸ್ ಆರ್ಮಿ ಪರ್ಸನ್ ಎಡೆಹಳ್ಳಿನಲ್ಲಿ. ನಾವು 2007 ಭತ್ತ ಕೊಟ್ಟಿದ್ವಿ ಸರ್, ಗಮಸಾಲೆ ಭತ್ತ ನಮ್ ತಂದೆಯವ್ರು ಬೆಳೀತಾ ಇದ್ರು, ತುಂಬಾ ಚೆನ್ನಾಗಿದೆ ನಮ್ಗೆ ಬೇಕದು ತಂದ್ಕೊಡಿ ಅಂದ್ರು ಸರ್. ಅದು ಬೇಲೂರು ತಾಲೂಕು ಮೂಡಿಗೆರೆ ರೋಡ್ ಅಲ್ಲಿ ಸರ್ ಒಂದು ಊರು ಬರುತ್ತೆ, ಆ ಹಳ್ಳಿಗೆ ಹೋಗಿ ಸರ್ ನಾವು ಕಲೆಕ್ಟ್ ಮಾಡ್ಕೊಂಡ್ ಬಂದ್ವಿ ಸರ್. ಸುಮಾರು 14 ಆಗಿದೆ ಭತ್ತ ಕೊಟ್ಟು. ನಮ್ ಸಕಲೇಶ್ಪುರ ಭಾಗದ ಎಲ್ಲ ರೈತರು ಪ್ರತಿ ವರ್ಷ ಬಿತ್ತನೆ ಬೀಜ ಸಿದ್ಧ ಮಾಡಿ ಪ್ಯೂರಿಟಿ ಮಾಡಿ ಎಲ್ಲ ರೈತರಿಗೆ ಹಂಚ ಅಂತ ಕೆಲಸ ಅವ್ರು ಮಾಡ್ತಾ ಇದಾರೆ ಸರ್. ಗಮಸಾಲೆ ಭತ್ತವನ್ನ ಆತರ ಸಾಕಷ್ಟು ರೈತರು ಈ ಕೆಲಸದಲ್ಲಿ ಅಂದ್ರೆ ಇದನ್ನ ನಾನ್ ಕಮರ್ಷಿಯಲ್ ಆಗಿ ಅವರ ವೈಯಕ್ತಿಕ ಇನ್ವಾಲ್ವ್ಮೆಂಟ್ ಅಲ್ಲಿ ಮಾಡ್ತಾ ಅಂತ ಕೆಲಸಗಳು ನಾವು ಗಮನಿಸಿದೀನಿ ಸರ್. ಹೌದು. ಒಳ್ಳೊಳ್ಳೆ ಗುಣಗಳಿವು ನಮ್ಮ ನಾಡ ತಳಿಯಲ್ಲಿದ್ದಾವೆ, ಮತ್ತೆ ವಿಶೇಷವಾದ ಔಷಧಿಯ ಗುಣಗಳನ್ನು ನಾವು ಇವುಗಳಿಂದ ಪಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ನಿಮ್ಮಂತ ಸಂಸ್ಥೆಗಳು ತೊಡಸ್ಕೊಂಡಿರೋದು ಮತ್ತೆ ರೈತರು ಇದರ ಪ್ರಯೋಜನವನ್ನ ಮಾಡ್ಕೊಳ್ತಾರೆ, ಅದು ಒಳ್ಳೇದೇ. ತಾವು ವಿಚಾರಗಳನ್ನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ಜಯಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಇತ್ತೀಚೆಗೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವ ಭತ್ತ, ರಾಗಿ ಮತ್ತು ತರಕಾರಿ ಬೆಳೆಗಳ ವಿವಿಧ ತಳಿಗಳ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವ ಭೂಮಿ ಸಂಸ್ಥೆಯ ಚಟುವಟಿಕೆ ಕುರಿತಂತೆ ವಿಚಾರಗಳನ್ನು ಹಂಚಿಕೊಂಡವರು ಭೂಮಿ ಸಂಸ್ಥೆ ವಲಯ ಕಚೇರಿ ಹಾಸನದ ಕಾರ್ಯದರ್ಶಿಯಾಗಿರುವ ಬಿಸಿ ಜಯಪ್ರಸಾದ್ ಅವರು. ಸಂಪರ್ಕಕ್ಕೆ ಸಂಖ್ಯೆ 7020229 9700220220 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಧ್ವನಿಗೂಡಿಸಿದ್ದಾರೆ ಮಾಧವ ಚಂಬು. ಕಾಪಿಪಾನ್ಯವು ತರುತ್ತಿದೆ ನಿಮಗೆ ಚೈತನ್ಯದ ಉದಯ, ಕಾಪಿಪಾನ್ಯವು ತರುತ್ತಿದೆ ನಿಮಗೆ ಆನಂದ ಶುಭೋದಯ, ಆನಂದ ಶುಭೋದಯ. ಅಪಾಯವು ನೋಡಿ ಕಾಪಿಗೆ ತರವಲ್ಲ, ಅಪೇಕ್ಷಣೆಯಲ್ಲಿ ಇರುವುದು ಬೆಲ್ಲ ಬಳಕೆ ಮಾಡಿರಲ್ಲ. ಕಾಪಿಗೆ ನೀವು ಸಕ್ಕರೆಯನ್ನು ಬಳಸುವುದು ಒಳಿತಲ್ಲ, ಕಾಪಿಯ ಮಾಡಲು ಹಾಲು ಇದಕ್ಕೆ ಏನು ಬೇಕಿಲ್ಲ. ಕಾಪಿ ಪಾನ್ಯವು ತರುತ್ತಿದೆ ನಿಮಗೆ ಚೈತನ್ಯದ ಉದಯ, ಕಾಪಿ ಪಾನ್ಯವು ತರುತ್ತಿದೆ ನಿಮಗೆ ಆನಂದ ಶುಭೋದಯ. ಬನ್ನಿ ಆನಂದ ಶುಭೋದಯ. ಕಪ್ಪು ಕಾಫಿಯು ಸಾಗುತ್ತಲಿಹುದು ವಿಶ್ವದ ಕಡೆಗೆಲ್ಲ, ಶುದ್ಧ ಕಾಫಿಯನ್ನು ಕುಡಿದರೆ ನಮಗೆ ಅಪಾಯ ಬರೋದಿಲ್ಲ. ಕಪ್ಪು ಕಾಫಿಯು ಸಾಗುತ್ತಲಿಹುದು ವಿಶ್ವದ ಕಡೆಗೆಲ್ಲ, ಶುದ್ಧ ಕಾಫಿಯನ್ನು ಕುಡಿದರೆ ನಮಗೆ ಅಪಾಯ ಬರೋದಿಲ್ಲ. ಕಾಫಿ ಪಾನ್ಯವು ತರುತ್ತಿದೆ ನಮಗೆ ಚೈತನ್ಯದ ಉದಯ, ಕಾಫಿ ಪಾನ್ಯ ತರುತ್ತಿದೆ ನಮಗೆ ಆನಂದ ಶುಭೋದಯ, ಆನಂದ ಶುಭೋದಯ. ಮಲೆನಾಡಿನ ಈ ಕಾಫಿಯ ನೋಡಿ ವೃಕ್ಷಗಳಿಗೆ ಸಾಹಸಿಯು, ಚಿತ್ರ ಸ್ಪರ್ಶಣೆಯ ಹೃದಯವ ಕಂಡು ಸರುವರಿದು ಖುಷಿಯು, ವಿಷಯೋ ಈಗ ಒಳಿತಲ್ಲ ನೋಡಿ ಏಕ ಬೆಳೆಯು ಹಿತವಲ್ಲ, ಚಿಂತೆಗಳೀಗ ಸಲ್ಲವು ನಿಮಗೆ ಅತಿ ಖರ್ಚುಗಳು ತರವಲ್ಲ. ಕಾಫಿ ಪಾನ್ಯವು ತರುತ್ತಿದೆ ನಿಮಗೆ ಚೈತನ್ಯದ ಉದಯ, ಕಾಫಿ ಪಾನ್ಯವು ತರುತ್ತಿದೆ ನಿಮಗೆ ಆನಂದ ಶುಭೋದಯ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆ, ಇನ್ನು ಮುಂದೆ ಜಾಹೀರಾತುಗಳು. ಜಪಾನೀಸ್ ಟೈರ್ ಎಕ್ಸ್ಪರ್ಟ್ ಫಾರ್ 100 ಇಯರ್ಸ್ ಯೋಕೋಹಾಮಾ ಪ್ರೆಸೆಂಟ್ಸ್ ವರ್ಲ್ಡ್ ಕ್ಲಾಸ್ ಟೈರ್ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಅಟ್ ಆರ್ ನ್ಯೂಲಿ ಓಪನ್ಡ್ ಯೋಕೋಹಾಮಾ ಕ್ಲಬ್ ನೆಟ್ವರ್ಕ್. ಕಾಂಟ್ಯಾಕ್ಟ್ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ಟೆಂಪಲ್ ರೋಡ್, ಮಡಿಕೇರಿ. ಕಾಲ್ 9980990015.

ರೈತಂಗಡ ಅನುಕೂಲಕಾಯಿತು ಫ್ರೂಟ್ಸ್ ತಂತ್ರಾಂಶ ರೈತ ನೋಂದಣಿ ಪಿಂಜ ಮಾಹಿತಿ ವ್ಯವಸ್ಥೆನ ಜಾರಿ ಮಾಡಿತು. ರೈತಂಗ ಈ ತಂತ್ರಾಂಶದ ತಂಗಡ ಭೂಮಿಗೆ ಸಂಬಂಧಪಟ್ಟ ವಿವರತ್ನ ನೋಂದಣಿ ಮಾಡಿತು. ಗುರುತು ಸಂಖ್ಯೆ ಪಡೆದೋಲು ಅನ್ನನೇ ತಂಡರ್ತ ಇರುವತ್ತೊಂದಂಡ ಮುಂಗಾರು ಬೊಳೆ ನಷ್ಟ ಪರಿಹಾರ ಕೊಡಬೇಕು ಮಾಡನ ಬೊಳೆ ಸಮೀಕ್ಷರ ನೇರತ್ತು ಬೊಳೆ ನಷ್ಟ ಸಮಯತ್ತು ಆಯ್ತುಂಡೆಂಗಿ ಎಂತೆಂಗಿ ತೊಂದರೆ ತಾತ್ಪತ್ರೆ ಉಂಡೆಂಗಿ ಆಪ್ನ ಪ್ಲೇಸ್ಟೋರ್ಲ ಡೌನ್ಲೋಡ್ ಮಾಡಿತು ನೋಟಿ ಎಂಡು ಪುಕಾರ್ ಉಂಡೆಂಗಿ ಒಪ್ಪು ಚುಡೋನಿಕೆ ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಅರಿಚಿಟೀತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಜಾಗೃತಿ ಸಮಿತಿ ರಾಧನೆಯಲ್ಲಿ ಕನ್ನಡ ಪಾಜ ನೆಲಜಲತ್ರ ಮೀದ ಅರಿವು ಕೊಂಡ ಬಪ್ಪನಿಟ್ಟಲು ಈ ತಿಂಗ ಆಕಿರಿಗೆ ತನೆ ಕನ್ನಡ ಕಾಯಕ ವರ್ಷ ಅನ್ನುವ ಕಾರ್ಯಕ್ರಮ ನಡೆತಿಯನುಂಡು. ಈಂಡ ಪಾರಿಬತ್ತು ಮಡಿಕೇರಿ ತಾಲೂಕ್ರ ಸರ್ಕಾರಿ ಅನುದಾನಿತ ಅನುದಾನರಹಿತ ಸ್ಕೂಲ್ ಕಾಲೇಜ್ರ ಮಕ್ಕಕ್ ಪಲತರ ಪೈಪೋಟಿನ ಇದೇ ನಾಳಂಕೆ ಇರುವತ್ಮೂಂದಂಗ ಚೌವಾಚೆ ಪೊಲಕ 10 ಗಂಟೆಗ ಮಡಿಕೇರಿ ಜೂನಿಯರ್ ಕಾಲೇಜಲು ನಡೆತುವ ಒಂದು ಲಿಂಜಿ ನಾಲ್ಕು ಅಂಜಿ ಇಂಜ ಏಳನೇ ಕ್ಲಾಸ್ ಮಕ್ಕಕ್ಕೆ ಕನ್ನಡ ಸಮೂಹ ಗಾನ ಎಟ್ಟಿಂಜ 10ನೇ ಕ್ಲಾಸ್ ಮಕ್ಕಕ್ಕೆ ರಸಪ್ರಶ್ನೆ ಜನಪದ ಪಾಟ ಪಿಯುಸಿ ಮಕ್ಕಕ್ಕೆ ಪ್ರಬಂಧ ಅಳದೋ ಪಿಂಜ ಉಮ್ಮತಾಟ ಪೈಪೋಟಿ ನಡಪ. ಇದೇ 26ಕ್ಕೆ ಪೊಲಕ 10 ಗಂಟೆಗೆ ಸುಮಾರ್ಪೇಟೆರ ವಿಶ್ವ ಮಾನವ ಕುವೆಂಪು ವಿದ್ಯಾಸಂಸ್ಥೆಲು ತರಾವರಿ ಪೈಪೋಟಿ ಏರ್ಪಾಡಾಯಿತು.